ದೇಶಿ ತಳಿ ಆಗತಕ್ಕಂತ ಒಂದು ಎಚ್ ಎಫ್ ಅಂತ ಇದೆ, ಅದು ಒಂದು ಹನ್ನೆರಡು ದೇಶ ತಳಿ, ಅದು ಇನ್ನೊಂದು ಜೆರ್ಸಿ ಅಂತ ಇದೆ. ಆ ತಳಿಗಳು ಏನು ಸಾಮಾನ್ಯವಾಗಿ ಒಂದು ಸೂಲಿಗೆ ಸುಮಾರು 4,000 ಲೀಟರ್ ಕೊಡೋದ್ರಿಂದ ಅಧಿಕ ಹಾಲು ಉತ್ಪಾದನೆಯಲ್ಲಿ ನಾವು ಹೈನುಗಾರಿಕೆ ಮಾಡ್ಲಿಕ್ಕೆ ಉಪಯೋಗ ಮಾಡ್ತೇವೆ. ಮತ್ತೆ ನಮ್ಮ ಹಸುಗಳಲ್ಲಿ ಸ್ವಲ್ಪ ಹಾಲಿನ ಪ್ರಮಾಣ ಕಡಿಮೆ ಆಗುತ್ತೆ, ಒಂದು ಸೂಲಿಗೆ ಸುಮಾರು ನಮಗೆ 2,000 ಕೂಡ ಜಾಸ್ತಿ, 2-3 ಕೂಡ ಜಾಸ್ತಿ ಆಗುತ್ತೆ. ಸೊ ನಾವು ವಿದೇಶಿ ತಳಿಗಳಂತಕ್ಕಂಥ ಎಚ್ ಎಫ್ ಜೆರ್ಸಿ ಆಯಿತು, ಆ ಊರುಗಳಿಂದ ನಮ್ಮ ಹಸುಗಳಿಗೆ ನಾವು ಕ್ರಾಸ್ ಮಾಡಿಸಿ ಏನು ಮಿಶ್ರ ತಳಿ ಬರುತ್ತಲ್ಲ ಅದು ಅವರೇಜ್ ಆಗಿ ನಮಗೆ 3-4 ಲೀಟ್ರ್ ಒಂದು ಲ್ಯಾಕ್ಟೇಷನ್ನೇ ಕೊಡುತ್ತೆ. ಸೊ ಹಾಗಾಗಿ ತಳಿಗಳು ಏನಪ್ಪಾ ಅಂದ್ರೆ ಮುಖ್ಯವಾಗಿ ನಮ್ಮ ದೇಶಿ ತಳಿ ಆಯಿತು, ಇತ್ತೀಚಿನ ದಿನಗಳಲ್ಲಿ ಗಿರ್ ಆಯಿತು, ಸಾಹಿವಾಲ್ ಆಯಿತು, ತುಂಬ ಫೇಮಸ್ ಆಗ್ತಿದ್ದಾವೆ ನಮ್ಮ ಜವರಿ ಹಸುಗಳ ಜೊತೆಗೆ. ಅದಲ್ಲದೆ ನಮ್ಮ ಜವರಿ ಹಸುಗಳ ದೇವಣಿ ಆಯಿತು, ಸಾಮಾನ್ಯ ನಮ್ಮ ಮಗದ ದೇವಣಿ ಜಾಸ್ತಿ ಇದೆ. ಅದಲ್ಲದೆ ಮತ್ತೆ ಮಿಶ್ರ ತಳಿಗಳು, ಮತ್ತೆ ಹೇಳಿದಂಗೆ ಎಚ್ ಎಫ್ ಮತ್ತೆ ಜರ್ಸಿ ಕ್ರಾಸ್ ಮಾಡ್ತಕ್ಕಂಥ ಮಿಶ್ರ ಹಸುಗಳು ಕೂಡ ನಾವು ಹೈನುಗಾರಿಕೆ ಬಳಕೆ ಮಾಡಬಹುದು ಹೆಚ್ಚಿನ ಒಂದು ಲಾಭ ಪಡೀಲಿಕ್ಕೆ. ಈ ಎಮ್ಮೆಗಳನ್ನು ಇಟ್ಕೊಂಡು ಹೈನುಗಾರಿಕೆ ಮಾಡುವಂತ ಒಂದು ವರ್ಗ ಇದೆ, ಆ ಬಗ್ಗೆ ಏನ್ ಹೇಳ್ತೀರಿ? ಆಕ್ಚುಲಿ ಎಮ್ಮೆ ನಿರ್ವಹಣೆ ತುಂಬಾ ಕಡಿಮೆ ಇರುತ್ತದೆ, ಹಸುಗಳಿಗೆ ನಾವು ಹೋಲಿಸಿ ನೋಡಿದಾಗ ಎಮ್ಮೆಗಳ ನಿರ್ವಹಣೆ ತುಂಬಾ ಕಡಿಮೆ ಇರುತ್ತದೆ. ಏನಪ್ಪಾ ಅಂದ್ರೆ ಎಮ್ಮೆಗಳಲ್ಲಿ ಹಾಲು ಉತ್ಪಾದನೆ ಕಡಿಮೆ ಇರುತ್ತೆ, ಒಂದು ಸೂಲಿಗೆ ಸುಮಾರು ನಾವು 1,800-2,000 ಲೀಟರ್ ಪಡಿಬಹುದು. ತುಂಬಾ ಎಮ್ಮೆ ತಳಿ ಆಗತಕ್ಕಂಥ ಮುರ್ರಾ ಇದೆ, ಒಂದು ಮುರ್ರಾ ಅಂತ ಒಂದು ತಳಿ ತುಂಬಾ ಪ್ರಸಿದ್ಧ ತಳಿ ಅದು ಮುರ್ರಾ ಅಂತ ಹೇಳಿ, ಸೂರ್ತಿ ಅಂತ ಬರುತ್ತೆ, ಮೈಸಾನ್ ಅಂತ ಬರುತ್ತೆ, ಮತ್ತೆ ನಮ್ಮ ಭಾಗದಲ್ಲಿ ಪಂಡಾಪುರಿ ಅಂತ ಬರುತ್ತೆ. ಇವು 4 ಎಮ್ಮೆಗಳಲ್ಲಿ ಯಾವುದೇ ಎಮ್ಮೆ ಕೂಡ ಸಾಕಾಣಿಕೆ ಹೈನುಗಾರಿಕೆ ಉಪಯೋಗ ಮಾಡಬಹುದು. ಆದ್ರೆ ಮುರ್ರಾ ಎಮ್ಮೆ ಸ್ವಲ್ಪ ಜಾಸ್ತಿ ಹಾಲು ಕೊಡ್ತದೆ, ಜಾಸ್ತಿ ಹಾಲಂದ್ರೆ ಒಂದು ಸೂರಿಗೆ 2-3 ಲೀಟರ್ ಮಾಡಬಹುದು ನಾವು. ಆಮೇಲೆ ಅದು ಕೊಬ್ಬಿನ ಅಂಶ ಅದರಲ್ಲಿ 8-9% ಇರುತ್ತೆ. ಸೊ ಹಾಗಾಗಿ ಹಾಲಿನ ರೇಟ್ ಕೂಡ ಜಾಸ್ತಿ ಆಗ್ತದೆ. ಹಾಲಿನ ರೇಟ್ ಹೆಂಗಪ್ಪ ಅಂದ್ರೆ ಕೊಬ್ಬಿನ ಅಂಶದ ಮೇಲೆ ಹಾಲಿನ ರೇಟ್ ಡಿಸೈಡ್ ಮಾಡ್ತಾರೆ. ಸೊ ನಮ್ಗೆ ಹಾಲಿನಲ್ಲಿ ಕೊಬ್ಬಿನ ಅಂಶ ಜಾಸ್ತಿ ಇರೋದ್ರಿಂದ ಎಮ್ಮೆ ಹಾಲಿಗೆ ಆಬ್ವಿಯಸ್ಲಿ ರೇಟ್ ಜಾಸ್ತಿ ಬರುತ್ತೆ. ಸೊ ಹಾಗಾಗಿ ಅವ್ಗೆ ಸಮಸ್ಯೆ ಇಲ್ಲ. ಈಗ ಎಚ್ ಎಫ್ ಜೆರ್ಸಿ ಅಂದ್ರೆ ಅದಕ್ಕೆ ಈ ತರನೇ ಒಂದು ಶೆಡ್ ಇರ್ಬೇಕು, ಈ ತರ ನಾವು ನಿರ್ವಹಣೆ ತುಂಬಾ ಕಷ್ಟ ನಿರ್ವಹಣೆ ಮಾಡ್ಲಿಕ್ಕೆ. ಆದ್ರೆ ಎಮ್ಮೆಗಳಿಗೆ ಏನಿಲ್ಲ, ಎಮ್ಮೆಗಳು ನ್ಯಾಚುರಲ್ ಆಗಿ ಯಾವುದೇ ವಾತಾವರಣದಲ್ಲಿ ಹೆಂಗೆ ಇದ್ರು ಕೂಡ ಅವು ಹೊಂದ್ಕೊಂಡವು ನಮಗೆ ಹಾಲನ್ನ ಕೊಡ್ತಾವೆ ಎಮ್ಮೆಗಳು. ಅಂದ್ರೆ ಈಗ ನೀವು ಹೇಳೋದು ಏನಂದ್ರೆ ಹಸುಗಳಿಗಿಂತ ಎಮ್ಮೆ ನಿರ್ವಹಣಾ ವೆಚ್ಚ ಕಡಿಮೆ ಇರ್ತದೆ, ಮತ್ತೆ ವಾತಾವರಣ ಹೇಗಿದ್ರು ಬ್ಯಾಲೆನ್ಸ್ ಮಾಡಬಹುದು ಅಂತ. ಹೌದೌದು, ಹಸುಗಳಿಗಿಂತ ಎಮ್ಮೆ ನಿರ್ವಹಣೆ ತುಂಬಾ ಖರ್ಚು ಕಡಿಮೆ ಇರುತ್ತದೆ. ಮತ್ತೆ ಸ್ವಲ್ಪ ಹಾಲು ಉತ್ಪನ್ನ ನಾವು ಗಮನಿಸಿದ್ರೆ ಹಾಲಿನ ರೇಟ್ ಜಾಸ್ತಿ ಇರುತ್ತೆ, ಹಸುಗಳ ಹಾಲಿಗಿಂತ ಎಮ್ಮೆ ರೇಟ್ ಜಾಸ್ತಿ ಇರುತ್ತೆ. ಸಾಮಾನ್ಯ ಹಸುದು ರೇಟ್ 1 ಲೀಟರ್ ಈಗ 30 ರೂಪಾಯಿ ಅಂತಂದ್ರೆ ಎಮ್ಮೆದು 45-50 ರೂಪಾಯಿಗಳಲ್ಲಿ ನಾವು ಅದನ್ನ ದರ ಹಾಲಿನ ದರ. ಯಾಕೆ ಈ ತರದ ಅಂತಾರೆ ಸರ್? ಅದು ಹಾಲಿನಲ್ಲಿ ಕೊಬ್ಬಿನ ಅಂಶ, ಹಾಲಲ್ಲಿ ಈಗ ಹಸು ಹಾಲಿನಲ್ಲಿ ಕೊಬ್ಬಿನ ಅಂಶ ಶೇಕಡ 3.5-4% ಇರುತ್ತೆ. ಆದ್ರೆ ಎಮ್ಮೆ ಹಾಲಿನಲ್ಲಿ ಸುಮಾರು 7-8% ಇರೋದ್ರಿಂದ ಸೊ ನಮ್ಗೆ ಬೆಣ್ಣೆ ಆಯ್ತು, ಈ ತರ ಮಾಡ್ಲಿಕ್ಕೆ ತುಪ್ಪ ಆಯ್ತು, ಎಮ್ಮೆ ನಮ್ಗೆ ಜಾಸ್ತಿ ಫ್ಯಾಟ್ ಸಿಗುತ್ತೆ, ಕೊಬ್ಬಿನ ಸಿಗೋದ್ರಿಂದ ಜಾಸ್ತಿ ಬೆಲೆ ಇರುತ್ತದೆ. ಬೇರೆ ಬೇರೆ ಉತ್ಪನ್ನಗಳಿಗೆ ಎಮ್ಮೆ ಹಾಲು ಸೂಕ್ತ. ಈಗ ಒಂದ್ ವೇಳೆ ಈಗ ನಮ್ಮ ಏನು ರೈತರು ಹಸುಗಳನ್ನ ಅವಲಂಬಿಸ್ಕೊಳ್ಳಿ ಅಥವಾ ಎಮ್ಮೆಗಳನ್ನ ಅಂದ್ರೆ ಅವಲಂಬಿಸ್ಕೊಳ್ಳಿ, ಅವುಗಳ ನಿರ್ವಹಣೆ ಏನಿದೆ, ನಾವು ಸಾಕುವ ವಿಧಾನಗಳಾಗಿರ್ಬೋದು, ಅವುಗಳ ಮೇವು ಹಾಕುವ ವಿಧಾನಗಳಾಗಿರ್ಬೋದು, ಅವುಗಳಿಗೆ ಆಹಾರ ಕೊಡುವಂತ ವಿಧಾನವಾಗಿರ್ಬೋದು, ಇವುಗಳನ್ನ ಹೇಗೆ ನಿರ್ವಹಣೆ ಮಾಡಬೇಕು ಅಂತ. ಸರ್, ಮೊದಲನೇ ಆಹಾರ ಅಂತ ಬಂದಾಗ ಫಸ್ಟ್ ನಮಗೆ ಬರ್ತಕ್ಕಂಥದ್ದು ಹಸಿ ಹುಲ್ಲು ಬರುತ್ತೆ, ಹಸಿ ಹುಲ್ಲು ಒಣ ಹುಲ್ಲು ಆಯ್ತು, ಇನ್ನೊಂದು ದಾಣೆ ಮಿಶ್ರಣ ಅಂತ ಹೇಳ್ತೇವೆ. ಈಗ ಹಸಿ ಹುಲ್ಲು ಅಂತ ಹೇಳಿದ್ರೆ ಅದ್ರಲ್ಲಿ ಹಸಿ ಹುಲ್ಲು ಬಹುವಾರ್ಷಿಕ ಬೆಳೆ ಇದೆ, ಆಮೇಲೆ ಏಕವಾರ್ಷಿಕ ಬೆಳೆ ಇದಾವೆ. ನಾವು ಹೈನುಗಾರಿಕೆ ಮಾಡೋರಿಗೆ ಏನು ಅಡ್ವೈಸ್ ಮಾಡ್ತೀವಿ ಅಂದ್ರೆ ಬಹುವಾರ್ಷಿಕ ಬೆಳೆಗಳನ್ನ ಜಾಸ್ತಿ ಉಪಯೋಗ ಮಾಡಿದ್ದೇವೆ. 60% ಗ್ರಾಸು, ಆಮೇಲೆ ಸೀರೆ ಕ್ರಾಪ್ ಅಂತ ಹೇಳ್ತೀವಿ, ಬಹುಕಟ ಮೇವಿನ ಜೋಳ ಅಂತೇಳಿ, ಅದು ಒಂದು 20%. ಇನ್ನೊಂದು 15% 15% ನಾವು ಜಾಸ್ತಿ ಪ್ರೋಟೀನ್ ಇರ್ತಕ್ಕಂಥ ಅಂಶ ಇರ್ತಕ್ಕಂಥ ಕುದುರೆ ಮೆಂತೆ ಆಯಿತು, ಆಮೇಲೆ ಬೇಲಿ ಮೆಂತೆ ಆಯಿತು, ಅದನ್ನು ಮೂರನ್ನೂ ಆತರ ಮಿಕ್ಸ್ ಮಾಡಿ ನಾವು ಆ ಜೊತೆಗೆ ಅಗಸೆ ಅಂತ ಬರುತ್ತೆ, ಚೋಚಿಂದ ಬರುತ್ತೆ, ಮಿಕ್ಸ್ ಮಾಡಿ ದಿನಕ್ಕೆ ನಾವು 30-35 ಕೆ ಜಿಯಷ್ಟು ನಾವು ಹಸಿರು ಕೊಡಬೇಕಾಗತ್ತೆ. ಅದಲ್ಲದೆ ಒಂದು ದಾಣೆ ಮಿಶ್ರಣ ಅಂತೇಳಿ ಪಶು ಆಹಾರ ಅಂತ ಹೇಳ್ತೇವೆ. ಪಶು ಆಹಾರನ KMF ಅಲ್ಲಿ 50 kg ಬಗ್ಗೆ ಸುಮಾರು 1,500 ರೂಪಾಯಿ 1,300 ಅಂತ ಇರುತ್ತೆ. ಬೇರೆ ಬೇರೆ ಮಾದರಿ ಇದಾವೆ, ಬೈಪಾಸ್ ಪೊಟೆ ಅಂತ ಬರುತ್ತೆ ಸುಮಾರು ಆಹಾರದಲ್ಲಿ. ಸೊ ಅದೇ ನಾವು ಮನೆಯಲ್ಲೇ ರೈತರು ಮನೆಯಲ್ಲೇ ಅದನ್ನ ಆಹಾರ ತಯಾರು ಮಾಡ್ಕೊಂಡ್ರೆ ಅವ್ರಿಗೆ ಖರ್ಚು ಕಡಿಮೆ ಆಗುತ್ತೆ. ಫಾರ್ ಎಕ್ಸಾಂಪಲ್ ಈಗ ದಾಣೆ ಮಿಶ್ರಣ 100 kg ಮಾಡ್ಬೇಕಂದ್ರೆ ಒಂದು 40 kg ಕಾಳು ಬೇಕು. ಕಾಳದ್ದು ಯಾವ್ದಾರ ಕಾಳು ಇರ್ಬೋದು, ಸಜ್ಜೆ ನವಣೆ ಗೋಧಿ ಆಯ್ತು, ಯಾವ್ದಾರ ಕಾಳಾಗಿರ್ಬೋದು 40 kg ಅಷ್ಟು. ಒಂದು 25 kg ಅಷ್ಟು ಅಕ್ಕಿ ತೌಡು, ಒಂದು ಇನ್ನೊಂದು 25 kg ಅಷ್ಟು ಹಿಂದಿಗಳು, ಶೇಂಗಾ ಹಿಂಡಿ ಆಯ್ತು, ಆಮೇಲೆ ಹತ್ತಿಕಾಯಿ ಹಿಂಡಿ ಆಯ್ತು, ಸೂರ್ಯಕಾಂತಿ ಹಿಂಡಿ ಆಯ್ತು, ಯಾವ್ದಾರ ಆಯ್ತು, ಯಾವ್ದು ಕಡಿಮೆ ರೇಟ್ ಸಿಗುತ್ತೋ. ಆ ಜೊತೆಗೆ ಖನಿಜ ಮಿಶ್ರಣ ಅಂತ ಬರುತ್ತೆ, ಮಿನರಲ್ ಮಿಶ್ರಣ ಅಂತ ಹೇಳ್ತಾರೆ, 2-3 kg ಖನಿಜ ಮಿಶ್ರಣ, ಆಮೇಲೆ 1-2 kg ಉಪ್ಪು, ಇದನ್ನೆಲ್ಲ ಸೇರಿ 100 kg ಆಗುತ್ತೆ. ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಅವರು ಹಸುಗಳಿಗೆ ಕೊಡೋದ್ರಿಂದ ಅದನ್ನ ತಯಾರು ಮಾಡಿದ ಖರ್ಚು ಕಡಿಮೆ ಆಗುತ್ತೆ. ನಾವು ಎಷ್ಟು ನಾವು ಹೈನುಗಾರಿಕೆ ಲಾಭ ತಗೋಬೇಕಂದ್ರೆ ಖರ್ಚು ಕಡಿಮೆ ಮಾಡಿದ್ರೆ ಕೂಡ ಲಾಭ ಜಾಸ್ತಿ ಮಾಡ್ಕೋಬೋದು ನಾವು. ಸೊ ಹಾಗಾಗಿ ಮತ್ತೆ ಎಷ್ಟು ಹಾಕ್ಬೇಕು ಅದನ್ನು ಅದು ಭಾಳ ಇಂಪಾರ್ಟೆಂಟ್. ರೈತರಿಗೆ ಗೊತ್ತಿರಲ್ಲ, ಆ ಮನೇಲಿ 10 ಹಸು ಇದ್ದಪ್ಪ ಅಂದ್ರೆ 10 ಹಸು ಸಾಮಾನ್ಯ ಒಂದೇ ಗೊಂದೆ ಇರುತ್ತೆ, ಒಂದೇ ಗೊಂದೆ ತುಂಬ ಹಾಕ್ಬಿಡ್ತಾರೆ. ಸೊ ಹಾಗಾಗಿ 1 ಲೀಟರ್ ಕೊಡೋಂತ ಹಸುಗು ಅಷ್ಟೇ ಆಹಾರ ಹಾಕ್ತಾರೆ, 10 ಲೀಟರ್ ಕೊಡೋ ಹಸುಗು ಅದೇ ಆಹಾರ ಹಾಕ್ತಾರೆ. ಹಾಗಾಗಿ ಅವರಿಗೆ ಈಗ 1 ಲೀಟರ್ ಕೊಡ್ತಕ್ಕಂಥ ಹಸುಗೆ ಯಾರು 2 kg ಹಾಕಿದ್ರು ಅವರು, ಈಗ ಆಹಾರ ಖರ್ಚು ನಮಗೆ 1 kg 20-30 ರೂಪಾಯಿ ಖರ್ಚಾಗುತ್ತೆ, 60 ರೂಪಾಯಿ ನಮಗೆ ಆಹಾರ ಖರ್ಚು ಬಂದ್ರೆ 1 ಲೀಟರ್ ಹಾಲು ಕೊಟ್ಟಿರೋದು ಸುಮಾರು ಹಾಲಿಗೆ ಒಂದು 20-30 ರೂಪಾಯಿ ಹಾಲು ರೇಟ್ ಸಿಕ್ಕರೆ ನಮಗೆ 30 ರೂಪಾಯಿ ಲಾಸ್ ಆಗುತ್ತೆ ನಮಗೆ. ಹಾಗಾಗಿ ಅದರದ್ದು ಹಸುಗಳದ್ದು ಮತ್ತೆ ಎಮ್ಮೆ ಆಯ್ತು, ಅದರದ್ದು ಹಾಲಿನ ಉತ್ಪಾದನೆ ಮೇಲೆ ನಾವು ಪಶು ಆಹಾರ ಕೊಡಬೇಕಾಗುತ್ತೆ. ಒಂದು ಕೆ ಜಿ ಪಶು ಆಹಾರ ಕೊಡಬೇಕಂದ್ರೆ 2.5 liter ಅಷ್ಟು ದಿನಕ್ಕೆ ಹಾಲು ಕರಿಬೇಕದು. 2.5 liter ಹಾಲಿಗೆ 1 kg ಅಷ್ಟು ಪಶು ಆಹಾರ ಕೊಡಬೇಕು. ಆ ಒಂದು ಪ್ರಮಾಣದಲ್ಲಿ ಹಾಲಿನ ಸಾಮರ್ಥ್ಯ ತಕ್ಕಂಗೆ ನಾವು ಆಹಾರ ಕೊಡ್ತಾ ಹೋದರೆ ಅಲ್ಲಿ ನಾವು ಖರ್ಚು ಕಡಿಮೆ ಮಾಡ್ಬೋದು. ಇನ್ನೊಂದು ಮೂರಂದ್ರೆ ಒಣ ಹುಲ್ಲು ಅಂದರೆ ನಮಗೆ ಬಾಳ ಸಿಗುತ್ತೆ, ಜೋಳದ ಕಡಿಮೆ ಎಲ್ಲ ಸಿಗುತ್ತೆ. ಸೊ ನಾ ಅದನ್ನು ಹಸಿವುಲ್ಲು ಎಷ್ಟು ಹಸಿವುಲ್ಲಂತೂ 30-35 kg ಹಾಕ್ತೇವೆ ದಿನಕ್ಕೆ. ಸೊ ಒಣ ಹುಲ್ಲನ್ನ ಇಷ್ಟು ಅಂತೇನಿಲ್ಲ, ಅದೆಲ್ಲ ಫೈಬರ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ನೈಟ್ ಟೈಮ್ 9-10 ಗಂಟೆ ಸುಮಾರು ಗೋಂದಿಯಲ್ಲಿ ಸ್ವಲ್ಪ ಎಷ್ಟು ತಿಂದು ಅಷ್ಟು ನಾವು ಒಣವನ್ನು ಹಾಕ್ಬೋದು. ಇಷ್ಟಂತೇನಿಲ್ಲ, ಒಣವನ್ನು ಎಷ್ಟು ಹಾಕ್ಬೋದು. ಇದು ನಾವು ಇದನ್ನು ಮಾಡ್ತಾ ಹೋದ್ರೆ ನಮಗೆ ನಾವು ಹಸುಗಳಿಗೆ ಎಷ್ಟು ಹಾಲು ಕೂಡ ಸಾಮರ್ಥ್ಯ ಅಷ್ಟು ನಾವು ಹಸುವನ್ನು ಪಡ್ಕೋಬೋದು. ದಿನಕ್ಕೆ 20-25 liter ಅಂತ ಏನಾದ್ರು ಸಾಮರ್ಥ್ಯ ಇದ್ರೆ ಅಷ್ಟು ಸಾಮರ್ಥ್ಯ ಹಾಲು ನಾವು ಪಡಿಬೋದು, ಸಮರ್ಥ ಹಾಲು ಕೊಡೋದು. ಈಗ ಸಾಮಾನ್ಯವಾಗಿ ನಮ್ಮ ಹಳೆ ರೈತರು ಅಂತ ಇಟ್ಕೊಳ್ಳುವ ಅಂದ್ರೆ ಪಶು ಸಾಕಾಣಿಕೆಯಲ್ಲಿ ಅನುಭವ ಇರೋರಿಗೆ ಅವುಗಳ ನಿರ್ವಹಣೆ ಬಗ್ಗೆ ಒಂದು ತಿಳುವಳಿಕೆ ಇರ್ತದೆ. ಈ ಪಶುಗಳಲ್ಲಿ ಅವ್ರನ್ನ ಸಾಕಿರ್ತಕ್ಕಂಥವ್ರು ಆ ಪಶುಗಳನ್ನು ಗಮನಿಸುವಾಗ ಈ ಅವು ಅಂದರೆ ಗರ್ಭಧಾರಣೆಗೆ ಪ್ರೊಸೆಸ್ಗೆ ಹೋಗುವಂಥ ಸಂದರ್ಭದಲ್ಲಿ ಅವು ಬೆದೆ ಬರುವಂಥದ್ದು ಇದೆಲ್ಲ ಆಗ್ತಿರ್ತದೆ, ಇವುಗಳನ್ನು ಆ ಲಕ್ಷಣಗಳನ್ನು ಹೇಗೆ ಗುರುತಚ್ಚಬೇಕು? ಬೆದೆ, ಮಧ್ಯಬೆದೆ ಮತ್ತು ಕೊನೆಬೆದೆ ಅಂತೇಳಿ. ಸೊ ನಮ್ಗೆ 24 ತಾಸಲ್ಲಿ 0-8 ಗಂಟೆ ಅದು ಮುಂಬೆದೆ ಅಂತ ಹೇಳ್ತೇವೆ. 8-16 ತಾಸು ಏನಿದೆಯಲ್ಲ ಅದು ಮಧ್ಯಬೆದೆ. 16 ತಾಸಿಂದ 24 ತಾಸು ಅದು ಕೊನೆಬೆದೆ ಅಂತ ಹೇಳ್ತೇವೆ. ಸೊ ಮಧ್ಯಬೆದೆಯಲ್ಲಿ ನಾವು ಮಾಡೋದ್ರಿಂದ 90% ಅವು ಗರ್ಭದಸ್ತಗಳ ಅಂತ ಒಂದು ಚಾನ್ಸ್ ಇರುತ್ತೆ. ಸೊ ಹಾಗಾಗಿ ರೈತರು ಈ ಬೆದೆ ಸಾಮಾನ್ಯ ಬೆಳಗ್ಗೆ ಬಂದರೆ ಸಾಯಂಕಾಲ ಮಾಡಿಸಿ, ಸಾಯಂಕಾಲ ಬಂದರೆ ನೆಕ್ಸ್ಟ್ ಬೆಳಗ್ಗೆ ಮಾಡಿಸಿ, ಅಥವಾ ಮಾಡಿಸೋದ್ರಿಂದ ಗರ್ಭದಸ್ತಗಂತ ಒಂದು ಚಾನ್ಸು ಜಾಸ್ತಿ ಇರುತ್ತದೆ. ಸರ್, ಇಷ್ಟೆಲ್ಲ ಅವಕಾಶಗಳು ಒಂದು ಪಶು ಏನು ಇಲಾಖೆಯ ಆಸ್ಪತ್ರೆಗಳಿರ್ತವೆ, ಹೋಬಳಿ ಮಟ್ಟದಲ್ಲಾಗಿರ್ಬೋದು, ಗ್ರಾಮ ಪಂಚಾಯತಿ ಮಟ್ಟದಲ್ಲಾಗಿರ್ಬೋದು, ಇಷ್ಟೆಲ್ಲ ಅವಕಾಶಗಳು ಲಭ್ಯತೆ ಇರ್ತವೆ ಹೇಗೆ? ಹೌದು, ಗರ್ಭಧಾರಣೆಗೆ ಪ್ರತಿಯೊಂದು ತಾಲೂಕು ಹಾಸ್ಪಿಟಲ್ ಇದೆ. ಆಮೇಲೆ ಒಂದು ಇಷ್ಟು ಜಾನುವಾರು ಸಂಖ್ಯೆ ಅಂತ ಒಂದು ಹಾಸ್ಪಿಟಲ್ ಕೂಡ ಮಾಡಿದ್ದಾರೆ, ಪಶು ಚಿಕಿತ್ಸಾಲಯಗಳಿರ್ತವೆ. ಅದು ಸಮಸ್ಯೆ ಅದಲ್ಲದೆ ಮತ್ತೆ ನಮ್ಮ KMF ಕಡೆಯಿಂದನೂ ಕೃತಕ ಗರ್ಭಧಾರಣೆಗೆ AOS ಅಂತ ಇದ್ದಾರೆ. ಆಮೇಲೆ ಬೈಫ್ ಅಂತ ಒಂದು NGO ಇದೆ, ಅವರು ಕೂಡ ಆರ್ಟಿಫಿ ಇನ್ಸಿಮಿನೇಷನ್ ಮಾಡ್ತಾರೆ ಅವರು. ಸೊ ಹಾಗಾಗಿ ಏನು ಈ ಒಂದು ಕೃತಕ ಗರ್ಭಧಾರಣೆಗೆ ಯಾವುದೇ ತೊಂದರೆ ಇಲ್ಲ. ರೈತರು ಸರಿಯಾದ ಟೈಮಲ್ಲಿ ಅದನ್ನು ಗುರುತು ಮಾಡಿ ಬೆದೆ ಬಂದಿದ್ದ ಗುರುತು ಮಾಡಿ ಅದನ್ನು ಮಧ್ಯ ಟೈಮಲ್ಲಿ ಅಂದರೆ ಬೆದೆ ಬಂದು 8-16 ತಾಸು ಆ ಟೈಮಲ್ಲಿ ಅದನ್ನು ಗರ್ಭಧಾರಣೆ ಮಾಡಿಸಿದರೆ ಖಂಡಿತವಾಗಿಯೂ ಅದು ಗರ್ಭಗಡೆ ಚಾನ್ಸ್ ಇರುತ್ತೆ ಸರ್. ಸೊ ಈ ಹೈನುಗಾರಿಕೆ ನಿರಂತರವಾಗಿ ಸಾಕ್ತಾ ಇರ್ತಾರೆ, ಆದರೆ ಅವುಗಳಿಗೆ ಬೇಕಾಗುವಂತಹ ಆಹಾರದ ಸಂರಕ್ಷಣೆಗೆ ಅವರು ಒತ್ತು ಕೊಡಲೇಬೇಕಾಗ್ತದೆ. ಈ ಆಹಾರ ಸಂರಕ್ಷಣೆ ವಿಧಾನಗಳು ಹೇಗಿರ್ಬೇಕು? ಯಾಕಂದ್ರೆ ಎಲ್ಲ ಆಹಾರ ಎಲ್ಲ ಕಾಲದಲ್ಲೂ ಲಭ್ಯತೆ ಇರಲಿ, ಕೆಲವು ಕಡೆಗೆ ಮಳೆಯ ಅಭಾವಗಳಿರ್ಬೋದು, ಕೆಲವೊಂದು ಬೆಳೆಗಳನ್ನು ಬೆಳ್ಕೊಳ್ಳಿಕ್ಕೆ ಆಗೋದಿಲ್ಲ, ಇಂಥ ರೈತರೆಲ್ಲ ಸಾರ್ವಕಾಲಿಕವಾಗಿ ಆ ಪಶುಗಳಿಗೆ ಆಹಾರ ಸಿಗಬೇಕು ಅನ್ನೋದಾದ್ರೆ ಯಾವ ರೀತಿಯ ರಕ್ಷಣೆಯನ್ನು ಮಾಡ್ಕೋಬೇಕು, ಯಾವ್ಯಾವ ಆಹಾರಗಳು ರಕ್ಷಣೆಗೆ ಯೋಗ್ಯತೆ? ಲಾಭದಾಯಕ ಹೈನುಗಾರಿಕೆಗೆ ಬಹುಮುಖ್ಯವಾದ ಒಂದು ಸಮತೋಲನ ಆಹಾರ ಬೇಕು. ವರ್ಷ ಪೂರ್ತಿ ಹಸಿಮೆ ಕೊಡಲೇಬೇಕಾಗುತ್ತೆ ನಾವು, ಹಸಿಮೇವಾಯಿತು, ಒಣಮೇವಾಯಿತು, ಮೊನ್ನೆ ದಾಣೆ ಮಿಶ್ರಣ, ಮೂರು ಕೊಟ್ಟಾಗ ಮಾತ್ರ ನಾವು ಸಾಮರ್ಥ್ಯಕ್ಕೆ ಹಾಲನ್ನು ಪಡಿಬಹುದು. ಸೊ ಈಗ ಎಲ್ಲಿ ಕೆಲವು ಕಡೆ ನೀರಿನ ವ್ಯವಸ್ಥೆ ಇರೋದ್ರಿಂದ ವರ್ಷ ಪೂರ್ತಿ ಹಸಿಮೆಯನ್ನು ಬೆಳಿಬಹುದು, ಕೊಡಬಹುದು. ಕೆಲವು ಕಡೆ ನೀವು ಹೇಳಿದಂಗೆ ಮಳೆ ಆಶ್ರಯದಲ್ಲಿ ಏನು ಮೇವಿನ ಬೆಳೆ ಬೆಳೀತಾರಲ್ಲ ಅವ್ರೇ ಮಾಡಬೇಕು. ಯಾವಾಗ ಅವ್ರು ನೀರಿನ ಒಂದು ಅವಕಾಶ ಇದ್ದಾಗ ಮಳೆಗಾಲದಲ್ಲಿ ಯಥೇಚ್ಛವಾಗಿ ಮೇವನ್ನು ಬೆಳ್ಕೊಂಡ್ಬಿಟ್ಟು ಅದನ್ನ ಹಸಿಮೇವನ್ನ ಪರಿವರ್ತನೆ ಮಾಡ್ಬೋದು. ರಸಮೇವ ಈಗ ಮಾಡೋದಂದ್ರೆ ಈಗ ಹಸಿ ಹುಲ್ಲನ್ನು 1 inch 1 inch ಕಟ್ ಮಾಡೋಕೆ ಒಂದು ಮಿಷಿನ್ ಬರುತ್ತೆ, ಮೇವು ಕಟ್ ಮಾಡೋ ಮಿಷಿನ್ ಬರುತ್ತೆ. ಸೊ ಅದರಲ್ಲಿ 1/2 inch ಮತ್ತು 1 inch ಅದನ್ನ ಕತ್ತರಿಸಿ ಮತ್ತು ಗಾಳಿರಹಿತವಾಗಿ ಡ್ರಮ್ಮಲ್ಲಾಯಿತು, ನೆಲದಲ್ಲಿ ಒಂದು ಗುಂಡಿ ತೊಳ್ಬಿಟ್ಟಾಯ್ತು, ಇಲ್ಲಿ ಪ್ಲಾಸ್ಟಿಕ್ ಕವರಲ್ಲಾಯಿತು, ಒಟ್ಟು ಗಾಳಿರಹಿತವಾಗಿ ಚೆನ್ನಾಗಿ ಪ್ಯಾಕ್ ಮಾಡಿ ಅದನ್ನು ಟೈಟ್ ಮಾಡೋಕೆ ಒಟ್ಟು ಗಾಳಿ ಆಡಬಾರ್ದು ಮತ್ತು ಒಳಗೆ ನೀರು ಒಳಗಡೆ ಹೋಗ್ಬಾರ್ದು. ಹಾಗೆ ನಾವು ಸುಮಾರು 1.5 ತಿಂಗಳು ಬಿಟ್ಟರೆ, 1.5 ತಿಂಗಳು ಬಿಟ್ಟರೆ ಅಷ್ಟೊತ್ತಿಗೆ ಅದು ರಸಮೇವ ಪರಿವರ್ತನೆ ಆಗುತ್ತೆ. 1.5 ತಿಂಗಳಿಂದ ಸುಮಾರು 1 ವರ್ಷ 2 ವರ್ಷ 3 ವರ್ಷ 4 ವರ್ಷಗಟ್ಟಲೆ ಕೂಡ ನಾವು ಆ ಮೇವನ್ನ ಹಾಗೆ ಇಡ್ಬೋದು. ಅದು ಹಾಗೆ ಇರುತ್ತೆ, ಏನು ಆಲ್ಮೋಸ್ಟ್ 90% ಏನು ಕೆಟ್ಟ ಹಾಗೆ ಇರುತ್ತೆ, ಏನು ಕೆಟ್ಟೋಗಿರಲ್ಲ. ಸೊ ರೈತರಿಗೆ ಯಾವಾಗ ಬೇಕಾಗುತ್ತೋ ಹಸಿಮೇವು, ಈಗ ಮಳೆಗಾಲದಾಗ ಹಸಿಮೇವು ಸಿಗುತ್ತಾ ಬೇಕಾಗಲ್ಲ, ಹಸಿಮೇವನ ಲಭ್ಯತೆ ಯಾವಾಗ ಇರಲ್ಲೋ ಅವಾಗ ಏನು ಮಾಡ್ಬೇಕು, ಅವರು ರಸಮೇವನ್ನ ಹಸುಗಳಿಗೆ ಕೊಡಬಹುದು. ಅವರು ಮನೇಲಿ ಎಷ್ಟು ಹಸು ಇದಾವೆ ಅದ್ರ ಮೇಲೆ, ಸಪೋಸ್ ಐದು ಹಸು ಇತ್ತಪ್ಪ ಅಂದರೆ ದಿನಕ್ಕೆ 1 ಹಸುಗೆ 30 kg ಅಂದರೆ ಅವ್ರಿಗೆ ದಿನಕ್ಕೆ 150 kg ಬೇಕಾಗುತ್ತೆ. 150 kg ದಿನಕ್ಕೆ ಬೇಕಂದರೆ ಅವ್ರು ಎಷ್ಟು ತಿಂಗಳವರೆಗೆ ಹಸಿಮೆ ಬೇಕಾಗುತ್ತೆ, ಅವ್ರಿಗೆ ಅಭಾವ ಇರುತ್ತೆ, ಅಷ್ಟನ್ನ ಅವರು ರಸಮೇವನಾಗಿ ಪರಿವರ್ತನೆ ಮಾಡಿಕೊಂಡು ಹಸುಗಳಿಗೆ ಕೊಡ್ತಾ ಹೋಗ್ಬೋದು. ಹಾಗಾಗಿ ರಸಮೇವನ ತುಂಬ ಇಂಪಾರ್ಟೆಂಟ್ ಏನಪ್ಪ ಅಂದರೆ ರಸಮೇವಲ್ಲಿ ರಸಮೆ ಮಾಡಬೇಕಾದ್ರೆ ಒಟ್ಟು ಗಾಳಿ ಹೋಗ್ಬಾರ್ದು, ಗಾಳಿ ಹೋಗ್ಬಿಟ್ರೆ ಎಲ್ಲ ಮೇವು ಹಾಳಾಗ್ಬಿಡುತ್ತೆ. ಒಂದು ಎರಡನೇದು ಆ ಮೇವನ್ನ ಕೆಡ್ದಾಗ ಒಳಗಡೆ ಒಂದು ಲ್ಯಾಕ್ಟಿಕ್ ಆಸಿಡ್ ಅಂತ ಒಂದು ಆಮ್ಲ ಉತ್ಪತ್ತಿ ಆಗುತ್ತೆ, ಅಂದರೆ ಗಾಳಿ ರಹಿತ ಇದ್ದ ಮಾತ್ರ ಅದು ಆಮ್ಲ ಉತ್ಪತ್ತಿ ಆಗುತ್ತೆ. ಆ ಆಮ್ಲದ PH 1-2 ಇರುತ್ತೆ. ಆ ಒಂದು PH ಇದರಲ್ಲಿ ಯಾವುದೇ ಬ್ಯಾಕ್ಟೀರಿಯಾ ಆಯಿತು, ವೈರಸ್ ಆಯಿತು, ಫಂಗಸ್ ಯಾವುದು ಬೆಳೆಯಲ್ಲ. ಹಾಗಾಗಿ ಮೇವು ಸುರಕ್ಷಿತವಾಗಿ ಹುಷಾರಂಗಡಿ ಇರುತ್ತೆ. ಆಮೇಲೆ ಒಂದ್ಸಲ ಅದು ಓಪನ್ ಮಾಡಿದ್ಮೇಲೆ, ಸಲ ರಸಮೇವನ್ನ ಓಪನ್ ಮಾಡಿದ್ಮೇಲೆ ಅದು ಖಾಲಿಯಾಗೋರಿಗೆ ಅದು ಕೊಡ್ತಾ ಹೋಗ್ಬೇಕು. ಈಗ ಒಂದು 1/2 ಆಯಿತು ಮತ್ತೆ ಇಲ್ಲ ನಾನು ಮತ್ತೆ ಮುಚ್ಚಿಕ್ತೀನಿ ಅಂತ ಹೇಳಿದ್ರೆ ಆಗಲ್ಲ. ಒಂದ್ಸಲ ಓಪನ್ ಆಯ್ತಂದ್ರೆ ಗಾಳಿಗೆ ಒಳಗೆ ಹೋಯ್ತು ಅಂದ್ರೆ ಸೊ ಅದು ಕೆಟ್ಟ ಹೋಗ್ಬಿಡುತ್ತೆ. ಸೊ ಹಾಗಾಗಿ ಅದನ್ನ ದಿನ ಎಷ್ಟು ಬೇಕು ತಗೊಂಡು ಮತ್ತೆ ಮುಚ್ಚೋದು, ಮತ್ತೆ ಡೈಲಿ ಆಗ್ತಾ ಒಟ್ಟು ಅದನ್ನ ಓಪನ್ ಮಾಡಿದ್ಮೇಲೆ ಅದು ಖಾಲಿಯಾಗೋವರೆಗೂ ಅದನ್ನ ಸಮಯವನ್ನು ಹಸುಗಳಿಗೆ ಕೊಡ್ತಾ ಹೋಗ್ಬೇಕು. ಸೊ ಅಂದ್ರೆ ಅವರು ಒಂದೊಂದು ಪ್ರಮಾಣದಲ್ಲಿ ಅವನ್ನ ಪ್ಯಾಕ್ ಮಾಡಿರೋದು ಒಳ್ಳೇದು. ಹೌದು ಹೌದು, ಒಂದು ದೊಡ್ಡ ಒಂದೇ ಒಂದೇ ಕಡೆ ಇರಲಿ ಅಂದ್ರೆ ಅದು ಸುತ್ತ ಆಗಲ್ಲ. ಹೌದು ಹೌದು, ಅವ್ರು ಅಂದ್ರೆ ಸಪೋಸ್ ಏನಾದ್ರು ಸಮಯ ಗುಂಡಿ ನೆಲ್ದ್ರ ಮಾಡ್ತೀವಿ ಅಂತ ಹೇಳಿದ್ರೆ ಒಂದು ನಾಲ್ಕೈದು ಗುಂಡಿ ಮಾಡೋದು, ಒಂದು ಗುಂಡಿ ಕಾಲದ ಇನ್ನೊಂದು ಗುಂಡಿ ಹಾಕ್ತಾರೆ. ಒಂದು ದೊಡ್ಡ ಮಾಡಿ ಹಾಳು ಮಾಡೋದಕ್ಕಿಂತ ಅವ್ರಿಗೆ ಎಷ್ಟು ಬೇಕು ಅವಶ್ಯಕತೆ ಎಷ್ಟು, ಎರಡು ತಿಂಗಳು ಎಷ್ಟು ಬೇಕು, ಮೂರು ತಿಂಗಳು ಎಷ್ಟು ಬೇಕು, ಸೊ ಅಷ್ಟನ್ನು ಮಾಡ್ಕೊಂಡ್ರೆ ಒಳ್ಳೇದು. ಈ ತರ ಇಷ್ಟೊಂದು ಕ್ರಿಯಾಶೀಲವಾಗಿ ಅಥವಾ ತಾಂತ್ರಿಕತೆಗಳನ್ನ ಬಳಸ್ಕೊಂಡು ಹೈನುಗಾರಿಕೆ ಮಾಡುವಂಥವ್ರು ನಮ್ಮ ಬಳ್ಳಾರಿ ಜಿಲ್ಲೆ ಆಗಿರ್ಬೋದು ಅಥವಾ ಕೊಪ್ಪಳ ಜಿಲ್ಲೆ ಆಗಿರ್ಬೋದು ರೈತರು ಇದ್ದಾರೆ ಸರ್? ಹೌದೌದು, ನಮ್ಮ ಡೈರಿ ಹೈನುಗಾರಿಕೆಯಲ್ಲಿ ತುಂಬಾ ಅಂದ್ರೆ ದೊಡ್ಡ ಫಾರ್ಮ್ಸ್ ಇದಾವಲ್ಲ, ಹತ್ತರಿಂದ ಹಿಡಿದು 10, 20, 30, 40 ಸಾಕ್ತಾವಂತವ್ರು ಈ ಒಂದು ತಾಂತ್ರಿಕ ಉಪಯೋಗ ಮಾಡ್ತಾ ಇದಾರೆ. ಇಲ್ಲಿ ನಮ್ಮ ಸಪಾಟ್ನ ಆಯ್ತು, ಸುತ್ತಮುತ್ತ ನಮ್ಮ ಏರೋ ಎಲ್ಲ ತುಂಬ ಜನ ಮಾಡ್ತಾ ಇದಾರೆ. ಅದಲ್ಲ ಇತ್ತೀಚೆಗೆ ಕುರಿ ಸಾಕಾಣಿಕೆಯಲ್ಲಿ ತೊಡಗಿದ ರೈತರು ಕುರಿ ಸಾಕಾಣಿಕೆಯಲ್ಲಿ ಅವರು ಕೂಡ ಈಗ ಅಂದ್ರೆ ಈಗ 50-60 ಕುರಿ ಅಂತ ಇರ್ತಕ್ಕಂಥವ್ರು ಕಡಿಮೆ ಇರ್ತಕ್ಕಂಥವ್ರು 20-30 ಕುರಿ ಸಾಕುವಂತವ್ರು ಈ ಡ್ರಮ್ಗಳ ನೀರಿನ ಬ್ಯಾರಲ್ಗಳಲ್ಲಿ ಕೂಡ ಮಾಡ್ತಿದ್ದಾರೆ. ತುಂಬಾ ಜನ ಕುರಿ ಸಾಕಾಣಿಕೆಗಳು ಈಗ ಈ ಒಂದು ರಸಮ ತಾಂತ್ರಿಕತೆಯನ್ನು ಅವರಲ್ಲೇ ಇತ್ತೀಚೆಗೆ ನಾವು ಕಾಣ್ತಾ ಇದ್ದೀವಿ. ಅಂದ್ರೆ ಅವರು ಸೇಫ್ ಆಗಿ ಇಟ್ಕೊಳ್ತಾರೆ. ಹೌದು ಹೌದು ಹೌದು, ಬೇಕಾದಾಗ ಒಂದು ಡ್ರಮ್ ಅನ್ನು ಬಳಸಬಹುದು. ಆಮೇಲೆ ಕಂಪನಿಯವರು ಒಂದು ಬ್ಯಾಗ್ ಬಂದಿದೆ, ಕಂಪನಿಯವರು 1 ಟನ್ ಕೆಪಾಸಿಟಿ ಅಷ್ಟು ಬ್ಯಾಗ್ ಅದು ಜಿಪ್ ಇರುತ್ತೆ. ಸೊ ನಾವು 1 ಟನ್ ಅಷ್ಟು ಒಂದು ಬ್ಯಾಗ್ ಹಾಕ್ಬೋದು. ಸುಮಾರು ಈಗ ನಮ್ಗೆ ಎಷ್ಟು ಬೇಕು, ಎಷ್ಟು ಕುರಿಗಳು ಸಾಮಾನ್ಯ 3 ಕೆಜಿ ಒಂದೇನೆ ಬೇಕಾಗುತ್ತೆ, 50 ಕುರಿ ಎಷ್ಟಾಗುತ್ತೆ. ಸೊ ಒಂದು ಬ್ಯಾಗ್ ಎಷ್ಟು ಹಾಕ್ಬೋದು, 1 ಟನ್ ಅಂದ್ರೆ ಎಷ್ಟು ಬೇಕಾಗುತ್ತೆ, ಆ ಥರ ಬ್ಯಾಗ್ ಮಾಡ್ಬಿಟ್ಟು ನಾವು ಅದನ್ನು ಕೂಡ ಮಾಡ್ತಾ ಇದ್ದಾರೆ. ಹೈನುಗಾರಿಕೆ ಮಾಡೋರು ಮಾಡ್ತಿದ್ದಾರೆ, ಮತ್ತು ಕುರಿ ಸಾಕಾಣಿಕೆ ಮಾಡೋರು ಕೂಡ ರಸಮವನ್ನು ಈ ಒಂದು ವಿಧಾನದಿಂದ ಮೇವನ್ನು ವರ್ಷ ಪೂರ್ತಿ ಕೊಡ್ತಿದ್ದಾರೆ. ಈಗ ನಮ್ಮ ಹೈನುಗಾರಿಕೆಯಲ್ಲಿ ತೊಡ್ಕೊಂಡಿರ್ತಕ್ಕಂಥ ರೈತರು ಏನಿದ್ದಾರೆ ಅಥವಾ ಹೈನುಗಾರಿಕೆ ಉದ್ಯಮಿಗಳೇನಿದ್ದಾರೆ ಬಹಳಷ್ಟು ಮೇಜರಾಗಿ ಎದುರಿಸ್ತಾ ಇರತಕ್ಕಂಥದ್ದು ಆ ಪಶುಗಳಿಗೆ ಬರ್ತಕ್ಕಂಥ ರೋಗಗಳು. ಈ ರೋಗಗಳು ಯಾವ್ಯಾವ ಇದಾವೆ, ಹೆಚ್ಚಾಗಿ ಯಾವ್ಯಾವ ತಳಿಗಳಿಗೆ ಯಾವ ತರದ ರೋಗಗಳು ಬರ್ತವೆ, ತಳಿಗೆ ವೈವಿಧ್ಯಮಯವಾಗಿದೆಯಾ ಇಲ್ಲ ಅಥವಾ ಒಂದೇ ರೀತಿಯ ರೋಗಗಳು ಎಲ್ಲಾ ತಳಿಗಳಿಗೂ ಬರ್ತದ, ಮುಖ್ಯವಾಗಿ ಯಾವ್ಯಾವ ರೋಗಗಳು ಬರ್ತವೆ, ಅವುಗಳನ್ನು ಹತೋಟಿ ಮಾಡೋದು ಹೇಗೆ ಅಂತ? ಸಾಮಾನ್ಯವಾಗಿ ಅದು ರೋಗ ತಳಿ ಮೇಲಂತ ಹೋಗಲ್ಲ, ಈ ನಮ್ಮ ಜವರ ಹೆಸರುಗಳಿಗೆ ಸ್ವಲ್ಪ ರೋಗ ಕಡಿಮೆ ಇರುತ್ತೆ. ಬಟ್ ನಮ್ಮ ಏನು ಎಕ್ಸೋಟಿಕ್ ಬ್ರೀಡ್ಸ್ ಹೇಳ್ತಾರೆ, ವಿದೇಶಿ ತಳಿ ಇದಾವಲ್ಲ, HF ಜರ್ಸಿ ಇದಾವಲ್ಲ, ಶುದ್ಧ ತಳಿಗಳು ಅವು ಸ್ವಲ್ಪ ಜಾಸ್ತಿ ರೋಗ ಬರ್ತವೆ. ಆದರೆ ಮೇಜರ್ ಬರ್ತಕ್ಕಂಥ ರೋಗಗಳು ಎಲ್ಲ ಸೇಮ್ ಎಲ್ಲವೂ, ಅದರಲ್ಲಿ ನಾವು ಡಿವೈಡ್ ಮಾಡ್ತೇವೆ. ಒಂದು ಬ್ಯಾಕ್ಟೀರಿಯಲ್ ರೋಗಗಳು, ವೈರಸ್ ರೋಗಗಳಂತ ಬರ್ತವೆ, ಆಮೇಲೆ ಮತ್ತು ಜಂತು ಹುಳುಗಳಂತ ಇರ್ತವೆ. ಸೊ ಹಾಗಾಗಿ ಈಗ ಮೇನ್ ಯಾವುದಪ್ಪ ರೋಗ ಬರ್ತಾವೆ ಅಂದರೆ ಒಂದು FMD ಅಂತ ಬರುತ್ತೆ, ಕಾಲು ಮತ್ತು ಬಾಯಿ ಜ್ವರ ಅಂತೇಳಿ ಅದು ಬರ್ತವೆ, ಒಂದು ಅದು ವೈರಾಣು ರೋಗ ಅದು. ಸೊ ಆ ರೋಗ ಬಂತು ಅಂದರೆ ಹಸುಗಳಲ್ಲಿ ಸಾಮಾನ್ಯವಾಗಿ ಏನಂತಪ್ಪ ಅಂದ್ರೆ ಆ ರೋಗ ಹೆಂಗೆ ರೋಗ ಲಕ್ಷಣ ಹೆಂಗಿರುತ್ತಪ್ಪ ಅಂತ ಹೇಳಿದ್ರೆ ಅದ್ರ ಬಾಯಲ್ಲಿ ನೀರು ಗುಳ್ಳೆಗಳಾಗ್ತವೆ, ಅದು ಗುಳ್ಳೆಗಳ ಕ್ರಮಣ ಹೊಡೆದ್ಬಿಟ್ಟು ಅಲ್ಲಿ ಅಲ್ಸರ್ಸ್ ಆಗ್ತವೆ, ಹುಣ್ಣಾಗ್ತವೆ. ಹುಣ್ಣಾದಾಗ ಬಾಯಿಂದ ಒಂದೇ ಸಮಯ ಜ್ವಲ್ ಸುರಿತಾ ಹೋಗುತ್ತೆ. ಆ ಹುಣ್ಣುಗಳ ಬಾಯಲ್ಲಿ ಅಷ್ಟೇ ಅಲ್ಲದೆ ಮತ್ತು ಕಾಲುಗಳ ಮಧ್ಯೆ ಗೊರಸುಗಳ ಮಧ್ಯೆ ಕೂಡ ಹುಣ್ಣುಗಳಾಗಿ ಕೆಲವೊಂದು ಟೈಮಲ್ಲಿ ನೊಣ ಕೂದಲ್ಲಿ ಹುಳುಗಳು ಆಗ್ತವೆ. ಸೊ ಇದು ತುಂಬ ಸಿವಿಯರ್ ಈ ರೋಗ ಇದೆ ಹಸುಗಳಲ್ಲಿ, ಹಸು ಎಮ್ಮೆ ಕುರಿ ಮೇಕೆಗಳು ಕೂಡ ಈ ರೋಗ ಕಾಣಿಸಿಕೊಳ್ಳುತ್ತೆ. ಸೊ ಈ ರೋಗ ಬಂತು ಅಂದರೆ ನೆಕ್ಸ್ಟ್ ಅದು ರೋಗ ಬಂದು ಏನಾದ್ರು ಹಸುಗಳು ಏನಾದರೂ ಬದುಕೊಂಡ್ರೆ ಅದೊಂದು ಕಂಟ್ರೋಲಿಗೆ ಬಂದರೂ ಕೂಡ ನೆಕ್ಸ್ಟ್ ಮುಂದೆ ಗರ್ಭ ಕಟ್ಟೋದಾಗಲಿ ಆಮೇಲೆ ಹಾಲು ಇಳುವರಿ ಎಲ್ಲ ಕೂಡ ಕಡಿಮೆ, ಗರ್ಭ ಕಟ್ಟದು ಬೇಗ ಕಟ್ಟಲ್ಲ, ಆಮೇಲೆ ಒಂದು ಹಾಲು ಇಳುವರಿ ತುಂಬ ಕಡಿಮೆ ಆಗುತ್ತದೆ. ಆಮೇಲೆ ಚಿಕ್ಕ ವಯಸ್ಸಿನ ಕರುಗಳಿಗೆ ಮತ್ತು ವಯಸ್ಸು ಆಗಿರ್ತಕ್ಕಂಥ ಹಸುಗಳಿಗೆ ಏನಾದ್ರು ಬಂತು ಅಂದರೆ ಹಸು ಎಮ್ಮೆಗಳಿಗೆ ಅವು ಸಾವಿನ ಪ್ರಮಾಣ ಜಾಸ್ತಿ ಇರ್ತದೆ. ಇದು ಒಂದು ತುಂಬ ದೊಡ್ಡ ರೋಗ ನಮ್ಮ ಜಾನುವಾರುಗಳಲ್ಲಿ. ಇದಲ್ಲದೆ ಇನ್ನೊಂದು ಗಂಟಲು ಬೇನೆ ಅಂತ ಬರುತ್ತೆ, ಆಮೇಲೆ ಇನ್ನೊಂದು ಚಪ್ಪೆ ರೋಗ ಅಂತ ಬರ್ತವೆ. ಇವು ಮೂರು ರೋಗಗಳು ಮೇನ್ ನಮ್ಮ ಹಸುಗಳೆಲ್ಲ, ಹಸು ಮತ್ತು ಕುರಿ ಮತ್ತು ಮೇಕೆಗಳಲ್ಲಿ. ಈ ಮೂರು ರೋಗಗಳ ವಿರುದ್ಧ ಹೇಳಿದ್ರೆ ನಿಮಗೆ ಕಾಲು ಮತ್ತು ಬಾಯಿ ಜ್ವರಕ್ಕೆ ವರ್ಷಕ್ಕೆ 2 ಸಲ ಲಸಿಕೆ ಕೊಡ್ತಾರೆ, ಇಲಾಖೆಯಿಂದ ಕೊಡ್ತಾರೆ. ಪ್ರತಿ ಊರಿಗೆ ಹೋಗ್ಬಿಟ್ಟು ಅವರೇ ಹೋಗ್ಬಿಟ್ಟು ಜನವರಿಲಿ ಒಂದು ಟೈಮು ಮತ್ತು ಜೂನ್ ಜುಲೈ ಒಂದು ಟೈಮು ಅದಕ್ಕೆ ಲಸಿಕೆ ಕೊಡ್ತಾರೆ. ಮತ್ತು ಗಂಟಲು ಬೇನೆ, ಗಂಟಲು ಬೇನೆ ಕೂಡ ಅದು ಬ್ಯಾಕ್ಟೀರಿಯಾ ಬರ್ತಕ್ಕಂಥ ಒಂದು ರೋಗ, ಅದು ಕೂಡ ವರ್ಷದಲ್ಲಿ 1 ಸಲ ಇಲ್ಲ 2 ಸಲ ಕೂಡ ಅದಕ್ಕೆ ಲಸಿಕೆ ಇದೆ. ಆಮೇಲೆ ಇನ್ನೊಂದು ಚಪ್ಪೆ ರೋಗ ಅಂತ ಬರುತ್ತೆ. ಚಪ್ಪೆ ರೋಗ ಅಂತ ಬಂದಾಗ ಹಸುಗಳು ಎಲ್ಲ ಜಾಸ್ತಿ ಮಾಂಸ ಕಂಡಾಗಿರ್ತಕ್ಕಂಥ ಒಂದು ಜಾಗದಲ್ಲಿ ಒಳಗಡೆ ಅದು ಆ ರೋಗ ಕೊಳೆದೋಗುತ್ತೆ ಮಾಂಸ, ಆ ಒಂದು ಜಾಗದಲ್ಲಿ ಹಸು ಕುಂಡುತ್ತವೆ. ಸೊ ಆಯಿನ ಪ್ರಮಾಣ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಆ ಒಂದು ರೋಗ ಕೂಡ ಲಸಿಕೆ ಇದೆ, ಎಲ್ಲ ರೋಗಗಳಿಗೂ ನಮ್ಮ ಲಸಿಕೆ ಇದೆ. ಹಾಗಾಗಿ ರೈತರು ತಪ್ಪದೆ ವರ್ಷಕ್ಕೆ ಈ ಮೂರು ಲಸಿಕೆ, ಕಾಲು ಮತ್ತು ಬಾಯಿ ಜ್ವರ, ಗಂಟಲ ಮೇಲೆ ಮತ್ತು ಚಪ್ಪೆ ರೋಗ, ಈ ಮೂರು ರೋಗಕ್ಕೆ ಮಾತ್ರ ತಪ್ಪದೆ ಅವ್ರು ಲಸಿಕೆ ಹಾಕಿಸ್ತಪ್ಪ ಅಂದರೆ ಅದ್ಬಿಟ್ಟು ಅಂಥ ಮೇಜರ್ ಯಾವುದು ಬರಲ್ಲ. ಅದ್ಬಿಟ್ಟು ಇನ್ನೊಂದು ನರಡಿ ರೋಗ ಅಂತ ಬರುತ್ತೆ, ಆಂಥ್ರಾಕ್ಸ್ ಅಂತ ಹೇಳ್ತಾರೆ, ಅದು ಪ್ರಾಣಿಗಳಿಂದ ಮನುಷ್ಯಕ್ಕೆ ಬರ್ತಕ್ಕಂಥ ರೋಗ ಕೂಡ ಅದು ಆಂಥ್ರಾಕ್ಸ್ ಅಂತೇಳಿ. ಸೊ ಅದು ಇತ್ತೀಚಿನ ಅಲ್ಲಿ ಸ್ವಲ್ಪ ಕಾಣಿಸ್ತಾ ಇದೆ. ಸೊ ಅದ್ರಲ್ಲಿ ಅದಕ್ಕೂ ಲಸಿಕೆ ಇದೆ, ಆ ರೋಗ ಬಂದು 24 ತಾಸುಗಳಲ್ಲಿ ಹಸುಗಳು ಸಾಯ್ತವೆ. ಸೊ ಯಾರಾದರೂ ಊರಲ್ಲಿ ಹಸುಗಳು ಆಯಿತು, ಎಮ್ಮೆ ಆಯಿತು, ಕುರಿ ಮೇಕೆ ಆಯಿತು, ಏನಾದರೂ ಅಕಸ್ಮಾತ್ ಸಾಯ್ತು, ಬೆಳಗ್ಗೆ ಚೆನ್ನಾಗಿತ್ತು, ಸಾಯಂಕಾಲ ಸತ್ತ ಹೊಡ್ತಪ್ಪ ಅಂತ ಹೇಳಿದ್ರೆ ಸೊ ಅಬ್ಸರ್ವ್ ಮಾಡಬೇಕು. ಅದು ಎಲ್ಲ ಓಪನಿಂಗ್ಸ್, ಮೂಗು, ಬಾಯಿ, ಕಿವಿ, ಕಣ್ಣು ಮತ್ತು ಗೋದೋರದ ಎಲ್ಲ ಕಡೆ ರಕ್ತಸ್ರಾವ ಆಗ್ತಿರ್ತದೆ. ರಕ್ತಸ್ರಾವ ಅಂದ್ರೆ ಅದು ರಕ್ತ ಎಪ್ಪುಕೊಟ್ಟ ರಕ್ತ ಸುಮ್ಮನೆ ಹೋಗ್ತಾ ಇರುತ್ತೆ. ಸೊ ಆ ತರ ಒಂದು ಏನಾದ್ರೂ ಲಕ್ಷಣ ಕಂಡು ಬಂತ ಅಂದ್ರೆ ಇಮ್ಮ ಡಾಕ್ಟರ್ ಹತ್ರದ ಪಶುವೈದ್ಯರು ತಿಳಿಸ್ಬಿಟ್ಟು ಅದು ಅಂತರಿಸ್ ಹೋಗಂತ, ಅದು ಮನುಷ್ಯನ ಬರೋದ್ರಿಂದ ಅದು ಯಾರು ಮುಟ್ಟಕ್ಕೆ ಹೋಗ್ಬಾರ್ದು. ಅದು ಮುಟ್ಟೋದಾಗ್ಲಿ, ಆಮೇಲೆ ಅದು ಕುರಿಗಳು ಮತ್ತೆ ಅದನ್ನ ಕಟ್ ಮಾಡಿ ಅದನ್ನ ಮಾಂಸ ಉಪಯೋಗ ಮಾಡೋದಾಗ್ಲಿ ಮಾಡಬಾರ್ದು. ಅದನ್ನ ಡಾಕ್ಟರ್ ಒಂದು ಇದರಲ್ಲಿ ಸ್ಪರ್ಧೆಯಲ್ಲಿ ಅದನ್ನ ಮಣ್ಣು ಮಾಡ್ಬೇಕು. ಅದನ್ನ ಮಣ್ಣು ಮಾಡೋದು ಯಾವ ಥರ ಅಂತೇಳಿ ಗುಂಡಿ ತೆಗೆದ್ಬಿಟ್ಟು ಸುಣ್ಣ ಹಾಕ್ಬಿಟ್ಟು ಮತ್ತು ಆ ಒಂದು ಬಾಳೆ ಹಾಕ್ಬಿಟ್ಟು ಮತ್ತೆ ಮೇಲೆ ಸುಣ್ಣ ಹಾಕ್ಬಿಟ್ಟು ಇಟ್ಕೊಂಡು ಪ್ಯಾಕ್ ಮಾಡಬೇಕು. ಆ ಸತ್ಯದಂತ ಕೊಟ್ಟಿಗೆ ಐತಲ್ಲ ಸ್ವಲ್ಪ ಡಿಸ್ಇನ್ಫೆಕ್ಷನ್ ಮಾಡ್ಬೇಕಾಗತ್ತಲ್ಲ, ಫಾರ್ಮಲಿಂದ ಇದು ಮಾಡೋದು ಸ್ವಲ್ಪ ಹುಲ್ಲ ಬೆಂಕಿ ಹಚ್ಚೋದು ಆ ಥರ ಮಾಡೋದ್ರಿಂದ ಆ ಬ್ಯಾಕ್ಟೀರಿಯಾ ಸ್ಪೋರ್ಸ್ ಆಯ್ತವೆ. ಇಲ್ಲ ಆ ಥರ ಮಾಡಿಲ್ಲ ಅಂದ್ರೆ ಆ ಬ್ಯಾಕ್ಟೀರಿಯಾ ಅಂತರ ಸ್ಪೋರ್ಸ್ ಇದಾವಲ್ಲ ಸುಮಾರು 100 ವರ್ಷಗಳಲ್ಲೇ ಕೂಡ ಮಣ್ಣ ಇರ್ತಾವೆ. ಸೊ ಅವನ್ನ ಆದಷ್ಟು ಆ ಜಾಗ ಪೂರ್ತಿ ನಾವು ಅದನ್ನ ಡಿಸ್ಇನ್ಫೆಕ್ಷನ್ ಮಾಡಿರೋದನ್ನ ಸೊ ನಮ್ಗೇನು ಮುಂದೆ ಆ ರೋಗನ ಹತೋಟಿ ಮಾಡಬಹುದು. ಪ್ರಕರಣಗಳು ಹೆಚ್ಚಿದೆ ಇಲ್ಲ ಅಷ್ಟೊಂದಿಲ್ಲ, ವರ್ಷದಲ್ಲಿ ಒಂದೆರಡು ಸಿಗ್ತಾವೆ. ಇಮ್ಮಿಡಿಯೇಟ್ ಅದನ್ನ ಐರ್ನ ಬ್ಲಾಕ್ ಮಾಡಿ ಅದನ್ನ ಹತೋಟಿ ತರ್ತಾ ಇರ್ತಾರೆ ಇಲಾಖೆ. ರೈತರಲ್ಲಿ ಕೂಡ ಸ್ವಲ್ಪ ಇದ್ರ ಬಗ್ಗೆ ಒಂದು ತಿಳುವಳಿಕೆ ಇದೆ, ಅವೇರ್ನೆಸ್ ಇದೆ. ಸೊ ಹಾಗಾಗಿ ಆ ಥರ ಏನೋ ಸಡನ್ ಅಕಸ್ಮಾತ್ ಏನಾದ್ರು ಸಾಯ್ತು ಅಂದ ತಕ್ಷಣ ಇಮ್ಮಿಡಿಯೇಟ್ ಆಗಿ ಸತ್ತ ತಕ್ಷಣ ಏನು ಮಾಡ್ತಾರೆ ಬಾಯಲ್ಲಿ ಮೂಗಲ್ಲಿ ಎಲ್ಲೆಲ್ಲ ಓಪನಿಂಗ್ ಕಣಿಸಿದೆ ಬಾಡಿಲಿ ಎಲ್ಲ ಕಡೆ ರಕ್ತ ಬರ್ತಿರ್ತದೆ. ಅದು ರಕ್ತ ಈ ರಕ್ತ ಎಪ್ಪುಗಟ್ಟಲ್ಲ, ಸೊ ಹಂಗಾಗಿ ರಕ್ತ ಜಾಸ್ತಿ ಹೋಗ್ತಾ ಇರುತ್ತೆ. ಸೊ ಅದು ಒಂದು ಇಂಡಿಕೇಶನ್ ಅದು ಇದು ಆಂಥರ್ಸ್ ಅಂತೇಳಿ. ಇದು ಇಷ್ಟು ಮೆನ್ಸ್. ಇದು ಬಿಟ್ಟರೆ ಮತ್ತೆ ಜಂತುಗಳು ಒಂದು ಬಾಧೆ ಇರುತ್ತೆ ಜಂತುಗಳದ್ದು, ಅದನ್ನ ರೆಗ್ಯುಲರ್ ಆಗಿ 2 ತಿಂಗಳೊಂದ್ಸಲಿ 3 ತಿಂಗಳೊಂದ್ಸಲಿ ಜಂತು ಔಷಧಿನ ತುಳಿಗೆ ಮತ್ತು ಕುರಿಗಳಿಗೆ ಕೊಡ್ತಾ ಹೋದ್ರೆ ಏನು ಸಮಸ್ಯೆ ಆಗಲ್ಲ. ಸೊ ಇವತ್ತು ವಿಜ್ಞಾನ ತುಂಬ ದೊಡ್ಡ ಮಟ್ಟದಲ್ಲಿ ಬೆಳೀತಾ ಇದೆ. ಹೈನುಗಾರಿಕೆ ಇರಲಿ, ಕೃಷಿ ಇರಲಿ, ಕುರಿ ಸಾಕಾಣಿಕೆ ಇರಲಿ, ಕೋಳಿ ಸಾಕಾಣಿಕೆ ಇರಲಿ, ಎಲ್ಲದೂ ಒಂದು ಕ್ರಮಬದ್ಧವಾಗಿ ವೈಜ್ಞಾನಿಕ ಪದ್ಧತಿಯಲ್ಲಿ ಆಗಬೇಕು ಅಂತಕ್ಕಂಥದ್ದು ರೈತರಿಗೂ ಆ ಥರದ ಒಂದು ಬೇಡಿಕೆ ಇದೆ. ಆಮೇಲೆ ಈ ಬಗ್ಗೆ ತರಬೇತಿಗಳನ್ನು ನೀಡೋದಾಗಲಿ ಅಥವಾ ಈ ಬಗ್ಗೆ ರೈತರಿಗೆ ಹೆಚ್ಚು ಜಾಗೃತಿ ಮೂಡಿಸೋದಕ್ಕೆ ಕಾರ್ಯಾಗಾರಗಳನ್ನು ರೂಪಿಸೋದಾಗಲಿ ಇದೆಲ್ಲ ನಡೀತಾ ಇದೆಯಾ ಹೇಗೆ? ಹೌದು, ಇಲಾಖೆಯಿಂದ ಕೂಡ ಕಾಲಕಾಲಕ್ಕೆ ಅವರು ತರಬೇತಿಯನ್ನು ಕೊಡ್ತಾರೆ. ಎಲ್ಲ ಪ್ರತಿಯೊಂದು ಜಿಲ್ಲೆಯಲ್ಲಿ ಒಂದು ತರಬೇತಿ ಕೇಂದ್ರ ಇಲಾಖೆ ವತಿಯಿಂದ ಕೂಡ, ಅದಲ್ಲದೆ ಮತ್ತೆ ಇನ್ನೊಂದು ಪ್ರತಿ ಜಿಲ್ಲೆಗೆ ಒಂದು ಕೃಷಿ ವಿಜ್ಞಾನ ಕೇಂದ್ರ ಅಂತ ಇರುತ್ತೆ. ಅದು ಐ ಸಿ ಆರ್ ಅಂಡರ್ ಒಳಗೊಂಡಿರುತ್ತೆ. ಈ ನಮ್ಮ ಕೃಷಿ ವಿಶ್ವವಿದ್ಯಾಲಯ ರಾಯಚೂರು ಅಂಡರ್ ಸುಮಾರು ಒಂದು ನಮ್ಮ ಕೊಪ್ಪಳ ಹೆಚ್ಚಿಗೆ ಒಂದು ಕೃಷಿ ವಿಜ್ಞಾನ ಕೇಂದ್ರ ಇದೆ. ಅದೇ ರೀತಿ ಬಳ್ಳಾರಿಯಲ್ಲಿ ಕೂಡ ಒಂದು ಕೃಷಿ ವಿಜ್ಞಾನ ಕೇಂದ್ರ ಇದೆ, ರಾಯಚೂರಲ್ಲಿ ಇದೆ, ಈ ಎಚ್ ಕೆ ರೀಜನ್ಲಿ ಎಲ್ಲ ಜಿಲ್ಲೆಯಲ್ಲೂ ಕೂಡ ಒಂದೊಂದು ಕೃಷಿ ವಿಜ್ಞಾನ ಕೇಂದ್ರ ಇದೆ. ರೈತರು ನಮ್ಮಲ್ಲಿ ಬಂದರೆ ಉಚಿತವಾಗಿ ನಾವು ಕುರಿ ಸಾಕಾಣಿಕೆ ಆಯಿತು, ಹೈನುಗಾರಿಕೆ ಆಯಿತು, ಕೋಳಿ ಸಾಕಾಣಿಕೆ ಆಯಿತು, ಯಾವುದೇ ತರಬೇತಿ ಕೇಳಿದ್ರೆ ಕೂಡ ಅವ್ರಿಗೆ ಇಲ್ಲಿ ನಮಗೆ ಒಂದು ತರಬೇತಿ ಕೇಂದ್ರ ಇದೆ, ವಸತಿ ಕೊಡುವ ವ್ಯವಸ್ಥೆ ಇದೆ, ಊಟ ವ್ಯವಸ್ಥೆ ಕೂಡ ಇದೆ. ಸೊ ಹಾಗಾಗಿ ರೈತರು ಒಂದು ಗುಂಪಾಗಿ ಒಂದು 20 ಜನ 30 ಜನ ಒಂದು ಗುಂಪು ಮಾಡ್ಕೊಂಡು ಬಂದರೆ SLG ಗ್ರೂಪ್ಸ್ ಆಯಿತು, ಈಗ ಆಸಕ್ತಿ ರೈತರು ಈಗ ಒಬ್ಬರು ದಿನ ಒಬ್ಬರು ಬರ್ತಾರೆ, ನಾವು ಮಾಡ್ತೇವೆ ಒಂದು ರಿಜಿಸ್ಟರ್ ಮೇಂಟೈನ್ ಮಾಡಿದ್ದೇವೆ. ಆ ರಿಜಿಸ್ಟರ್ ಎಲ್ಲ ಎಂಟ್ರಿ ಮಾಡ್ಕೊತಾರೆ ಹೆಸರುಗಳನ್ನ, ಅವ್ರು ಯಾವ ತರಬೇತಿ ಬೇಕಂತೇಳಿ. ಯಾವಾಗ ಒಂದು 20 ಜನ 30 ಜನ ಹಾಕ್ತಾರೆ ನಮಗೆ ಆ ಒಂದು ಲಿಸ್ಟ್, ಅವಾಗ ಅವ್ರಿಗೆ ನಾವು ಕರೆ ಮಾಡಿ ನಾವು ತರಬೇತಿ ಮಾಡ್ತಾ ಇದ್ದೇವೆ ಹೈನುಗಾರಿಕೆ ಅವ್ರಿಗೆ ಯಾವ ವಿಷಯ ಅವ್ರಿಗೆ ಆಸಕ್ತಿಯನ್ನು ಅವ್ರಿಗೆ ಕರೆ ಮಾಡೋರನ್ನ ಒಂದು ತರಬೇತಿ ನಾವು ನಡೆಸಿಕೊಡ್ತೀವಿ ಸರ್. ಇಲ್ಲಿ ಪ್ರತಿ ವರ್ಷ ನಡೀತಾ ಇರ್ತದೆ ಕೆವಿಕೆ ಒಳಗಡೆ? ಹೌದು, ಪ್ರತಿ ವರ್ಷ ತರಬೇತಿ ಕೊಡ್ತೇವೆ ನಾವು. ಮತ್ತೆ ಇಲ್ಲಿ ಬಂದರೂ ಕೂಡ ತರಬೇತಿ ಕೊಡ್ತೇವೆ. ಮತ್ತೆ ನಾವು ಊರುಗಳಿಗೆ ಹೋಗ್ಬಿಟ್ಟು ಕೂಡ ಅದೇ ಹೊರಾವರಣ ತರಬೇತಿ ಹೇಳ್ತಾರೆ, ಇದು ಒಳಾವರಣ ತರಬೇತಿ. ಇಲ್ಲಿ ಬಂದವರಿಗೆ ನಾವು ನಮ್ಮಲ್ಲೇ ನಮ್ಮ ಟ್ರೈನಿಂಗಲ್ಲೇ ತರಬೇತಿ ಕೊಟ್ಟು ಅವರಿಗೆ ವಸತಿ ವ್ಯವಸ್ಥೆ ಮಾಡಿ ಊಟ ವ್ಯವಸ್ಥೆ ಮಾಡಿ ಇಲ್ಲಿ ಕೊಡ್ತೇವೆ. ಇಲ್ಲಪ್ಪ ಬರೋಕ್ಕಾಗಲ್ಲ ಅಂತ ನಾವೇ ಅಲ್ಲಿಗೆ ಹೋಗ್ಬಿಟ್ಟು ಅಲ್ಲಿ ಒಂದು ಗುಂಪಿತ್ತಪ್ಪ ಅಂದರೆ ಒಂದು 20 ಜನ 35 ಗುಂಪಿತ್ತಂದರೆ ನಾವೇ ಅವ್ರ ಊರಿಗೆ ಅವ್ರಿರ್ತಕ್ಕಂಥ ಒಂದು ಸ್ಥಳಕ್ಕೆ ಹೋಗ್ಬಿಟ್ಟು ಅಲ್ಲಿ ಕೂಡ ನಾವು ತರಬೇತಿ ಕೊಡ್ತೇವೆ ಅವರಿಗೆ, ಅದೇ ಊರಲ್ಲೇ ಕೂಡ ತರಬೇತಿ ಕೊಡ್ತಾರೆ. ಈಗ ಹೊರಾವರಣದಲ್ಲಿ ಎಷ್ಟು ದಿನದವರೆಗೂ ತರಬೇತಿ ಮಾಡಲಿಕ್ಕೆ ಸಾಧ್ಯ ಇದೆ? ಹೊರಾವರಣ ಒಂದಿನ ಅಷ್ಟೇ, ಒಂದಿನ ಇಟ್ಕೊಳ್ತೇವೆ. ಇಲ್ಲಿ ಒಳಾವರಣ ಅಂದರೆ ನಮಗೆ ಸುಮಾರು ನಾವು ವಾರ ಆಯಿತು, 10 ದಿನ ಆಯಿತು. ಈ ತಿಂಗಳ ಮುಂದೆ ಆಗಸ್ಟಲ್ಲಿ ನಾವು ಒಂದು ತರಬೇತಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಅದು ಅಸ್ಕಿಂತಲ್ಲಿ ಭಾರತೀಯ ಕೌಶಲ್ಯ ಅಭಿವೃದ್ಧಿ ಸಂಸ್ಥೆಯಿಂದ ಒಂದು ಸ್ಪಾನ್ಸರ್ಡ್ ಟ್ರೈನಿಂಗ್ ಇದೆ. ಅದು ಅದರಲ್ಲಿ 30 ದಿನಕ್ಕೆ ನಾವು 25 ಜನ ನಮ್ಮ ರೈತರುಗಳಿಗೆ ಕೋಳಿ ಸಾಕಾಣಿಕೆ ತರಬೇತಿ ಕೊಡ್ತಾ ಇದ್ದೇವೆ. ಸೊ ನಮ್ಮದು ತುಂಬ ಲಾಂಗ್ ಟರ್ಮ್ ಅಂದರೆ 2-3 ಡೇಸ್ ಅಂತ ಹೇಳಿದ್ರೆ ನಾವು ಇಲ್ಲಿ ನಮ್ಮಲ್ಲಿ ನಮ್ಮ ಒಂದು ಇದರಲ್ಲಿ KVK ನಾವು ತರಬೇತಿ ಕೊಡ್ತೇವೆ. ಒಂದಿನ 2 ದಿನ ಅಂತೇಳಿ ನಾವು ಅವ್ರ ರೈತರ ಇದರಲ್ಲಿ ಸಾಕೊಂಡ್ಬಿಟ್ಟು ನಾವು ತರಬೇತಿ ಕೊಡ್ತೀವಿ. ರೈತರು ನಿಮ್ಮ ತರಬೇತಿಯ ಲಾಭವನ್ನು ಪಡ್ಕೊಳ್ಳೋಕ್ಕೆ ಸುಲಭ. ರೈತರು ಅಲ್ಲದೆ ಇರೋರು ಸಹಿತ ಈ ಬಗ್ಗೆ ಆಸಕ್ತಿ ಇರ್ತಾರೆ, ತಾವು ಹೈನುಗಾರಿಕೆಯಲ್ಲಾಗಿರ್ಬೋದು ಕುರಿ ಕೋಳಿ ಸಾಕಾಣಿಕೆಯಲ್ಲಿ ಬದುಕನ್ನು ಕಟ್ಕೋಬೇಕು ಅಂತಕ್ಕಂಥ ಒಂದು ಯುವ ಸಮುದಾಯ ಒಂದು ಕಡೆ ಇರ್ತದೆ. ಅಂಥವ್ರಿಗೆ ಈ ತರಬೇತಿಗೆ ಬರಲಿಕ್ಕೆ ಅವಕಾಶ ಇದೆ, ಅವ್ರಿಗೆ ಇಲಾಖೆಯಿಂದ ಯಾವ ರೀತಿ ಸಪೋರ್ಟ್ ಸಿಗ್ತದೆ? ಇತ್ತೀಚಿನ ದಿನಗಳಲ್ಲಿ ರೈತರಲ್ಲದಲ್ಲಿ ಈಗ ಬ್ಯಾಂಕ್ ಕೆಲಸ ಮಾಡ್ತಕ್ಕಂಥವ್ರು, ಕೆಲವು ಸಾಫ್ಟ್ವೇರ್ ಇಂಜಿನಿಯರ್ಸ್, ಅವರು ತುಂಬಾ ಆಸಕ್ತಿ ಹೈನುಗಾರಿಕೆ ಮತ್ತು ಕುರಿ ಸಾಕಾಣಿಕೆ ತುಂಬಾ ಆಸಕ್ತಿ ತೋರಿಸ್ತಿದ್ದಾರೆ. ಸೊ ಆ ಥರ ಒಂದು ಗುಂಪುಗಳು ನಮ್ಮಲ್ಲಿದೆ. ಸೊ ಯಾರು ಆಸಕ್ತಿ ಇದ್ರೆ ಅವ್ರಿಗೆಲ್ಲರೂ ಕೊಡ್ತೀವಿ. ರೈತರು ಅಂತಲ್ಲ, ಯಾರು ಆಸಕ್ತಿ ಇದಾರೋ ಅವ್ರಿಗೆ ಕೂಡ ನಾವು ನಮಗೆ ಎಷ್ಟು ಸಾಧ್ಯ ಅನ್ನೋ ತರಬೇತಿ ಕೊಟ್ಟವ್ರಿಗೆ ಅವಾಗೆಲ್ಲ ನಾವು ಫಾಲೋ ಅಪ್ ಮಾಡ್ತೇವೆ. ಇಲಾಖೆಯಿಂದ ಅಂದರೆ ಈಗ ನಮ್ಮಲ್ಲಿ ಸ್ಕೀಮ್ಸ್ ಇದಾವೆ ಇಲಾಖೆಯಲ್ಲಿ. SCBT ಇಂದ ಬರುತ್ತೆ, SC ST ಸಪೋರ್ಟ್ ಸ್ಕೀಮ್ ಇದೆ, ಅಮೃತ ಯೋಜನೆ ಅಂತ ಬರುತ್ತೆ, ಕುರಿಗಳು ಕೊಡ್ತಾರೆ. ಆಮೇಲೆ ನಮ್ಮಲ್ಲಿ RKVY ಅಂತ ಬರ್ತಾರೆ, ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ ಅಂತ ಬರ್ತಾರೆ. ಅದರಲ್ಲೂ ಕೂಡ ಒಂದು ತಾಲೂಕು ಹಳ್ಳಿಯನ್ನು ಸೆಲೆಕ್ಟ್ ಮಾಡಿ ಅವರಿಗೆ ಸಬ್ಸಿಡಿ ಸ್ಕೀಮಲ್ಲಿ ನಾವು ಸಸುಗಳಾಯ್ತು ಕುರಿಗಳು ಕೊಡ್ತಕ್ಕಂಥ ಒಂದು ಅದು ಒಂದು ಅವಕಾಶ ಇದೆ. ಮತ್ತು ಇಲಾಖೆಯಿಂದ ಅವರಿಗೆ ಮೇವಿನ ಬೆಳೆಗಳನ್ನ ಸಬ್ಸಿಡಿ ಅಂತದಲ್ಲಿ ಮತ್ತು ಫ್ರೀಯಲ್ಲಿ ಕೊಡ್ತಾರೆ ಇಲಾಖೆಯಲ್ಲಿ. ಆಮೇಲೆ ಮೇವು ಕಟ್ ಮಾಡ್ತಕ್ಕಂಥ ಮಷಿನ್ ಕೂಡ ಸಬ್ಸಿಡಿ ಕೊಡ್ತಾರೆ. ಸೊ ಹಾಗೆ ತುಂಬ ಯೋಜನೆ ಇದಾವೆ ಇಲಾಖೆಯಲ್ಲಿ ಕೂಡ, ತುಂಬ ಯೋಜನೆ ಇದ್ದಾವೆ. ಸೊ ಅದನ್ನು ರೈತರನ್ನು ಉಪಯೋಗ ಮಾಡ್ಕೋಬೇಕಂತ ಕಾಲಕಾಲಕ್ಕೆ ಅವರು ಅಂದರೆ ಕೇಳ್ಬೇಕಂತ ಅವ್ರಿಗೆ ಒಂದು ಏರಿಯಾಗೆ ಯಾವುದು ಹಾಸ್ಪಿಟ್ಲ್ ಬರುತ್ತೋ, ಪಶುವೈದ್ಯಕ್ಕೆ ಹಾಸ್ಪಿಟಲ್ ಯಾವ್ದು ಇರುತ್ತೋ ಅಲ್ಲಿ ಹೋಗ್ಬಿಟ್ಟು ಅವರು ಅದ್ರ ಬಗ್ಗೆ ವಿಚಾರ ಮಾಡಿ ಅವ್ರಿಗೆ ಏನು ಅವಶ್ಯಕತೆ ಇದೆ ಅದನ್ನು ಡಾಕ್ಟರ್ ಹತ್ರ ಹೇಳಿದ್ರು ಅವರು, ಅವ್ರು ಯಾವಾಗ ಬರುತ್ತೆ ಯೋಜನೆ ಅದು ಯಾವಾಗ ಬರುತ್ತೆ ಅವಾಗ ಆ ಟೈಮಲ್ಲಿ ಅವರಿಗೆ ಮಾಹಿತಿ ಕೊಟ್ಟು ಅದು ಅನುಕೂಲ ಮಾಡಿಕೊಡ್ತಾರೆ. ನಮ್ಮ ರೈತರು ಪಶುಗಳನ್ನು ಸಾಕಿರ್ತಾರೆ, ಅವ್ರಿಗೆ ವೈದ್ಯರಾಗಲಿ ಅಥವಾ ನೀವಾಗಲಿ ಸುಲಭವಾಗಿ ಅವ್ರಿಗೆ ಲಭಿಸಬೇಕು ಅನ್ನೋದಾದರೆ ಅಥವಾ ನಿಮಗೆ ಕರೆ ಮಾಡಿ ಅವ್ರೇನಾದರೂ ಮಾಹಿತಿ ಸಮಸ್ಯೆಗಳನ್ನು ನಿಮ್ಮುಂದೆ ಹೇಳಿಕೊಂಡು ಉತ್ತರಗಳನ್ನು ಸಲಹೆಗಳನ್ನು ಪಡ್ಕೊಳ್ಬೇಕು ಅನ್ನೋದಾದರೆ ನಿಮ್ಮ ದೂರವಾಣಿ ಸಂಖ್ಯೆ ನಮ್ಮ ರೈತರಿಗೆ ಕೊಡ್ಲಿಕ್ಕೆ ಆಗ್ತದೆ ಸರ್? ಹೌದೌದು, ನಮ್ದು ಕೆವಿಕೆರದು ಗಂಗಾವತಿಯಲ್ಲಿ, ಸೊ ನಮಗೆ ಯಲಬುರ್ಗಾದಿಂದ ಕೊಪ್ಪಳದಿಂದ ತುಂಬ ಜನ ಕರೆ ಮಾಡ್ತಾರೆ. ಸೊ ಅವ್ರಿಗೆ ನಾವು ಫೋನಲ್ಲಿ ಅವ್ರಿಗೆ ಏನು ಸಮಸ್ಯೆ ಆಗಿದೆ ಫೋನಲ್ಲಿ ಅವರಿಗೆ ಒಂದು ಅದಕ್ಕೊಂದು ಪರಿಹಾರ ಕೊಡ್ತೇವೆ. ಫೋನಲ್ಲಿ ಏನಾದ್ರು ಚಿಕಿತ್ಸೆ ಬೇಕಂತ ಹೇಳಿದ್ರೆ ಆ ಒಂದು ಏರಿಯಲ್ಲಿ ಯಾವ ಡಾಕ್ಟರ್ಸ್ ಇರ್ತಾರೆ, ಯಾವ ಏರಿಯಾದ ಪಶು ವೈದ್ಯಾಧಿಕಾರಿಗಳು ಯಾರಿದ್ದಾರೆ ಅವ್ರನ್ನ ನಾವು ಕಾಂಟ್ಯಾಕ್ಟ್ ಮಾಡಿ ಅವರಿಂದ ಅವ್ರಿಗೆ ಲಿಂಕ್ ಮಾಡ್ತೇವೆ. ಸೊ ನಮ್ಮ ನಿಮ್ಮೂರಿಂದ ಕಾಲ್ ಬಂದು ನಮಗೆ ದಯವಿಟ್ಟು ಅಲ್ಲಿ ಹೋಗಿ ಚಿಕಿತ್ಸೆ ಮಾಡಿ, ಸೊ ಈ ಥರ ರೋಗ ಆಗಿದ್ದಲ್ಲಿ ರೋಗ ಔಟ್ಬ್ರೇಕ್ ಆಗಿದೆ, ಸೊ ಹಿಂಗೆಲ್ಲ ಆಗಿದೆ. ಸೊ ಹಾಗೆ ನಮಗೆ ಓಲ್ಡ್ ಡಿಸ್ಟ್ರಿಕ್ಟ್ ನಮ್ಮ ಕಾಂಟ್ಯಾಕ್ಟ್ ಫಾರ್ಮರ್ಸ್ ಇದಾರೆ, ನಮ್ಮ ಸಂಪರ್ಕ ರೈತರು, ಅವ್ರನ್ನ ನಮ್ಗೆ ಕಾಂಟ್ಯಾಕ್ಟ್ ಮಾಡಿದೆ. ದಿನಕ್ಕೆ ಒಂದು ನಮ್ಗೆ ಏನಾದರೂ ಸುಮಾರು 10-15 ಕಾಲ್ ಬಂದೇ ಬರ್ತಾರೆ ನಮ್ಮ ಎಲ್ಲ ರೈತರಿಂದ. ಸೊ ನಾವು ಅವ್ರಿಗೆ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ಪರಿಹಾರ ಮಾಡ್ತೇವೆ. ನಮ್ಮ ಕೈಯಲ್ಲಿ ಆಗಿಲ್ಲ ಅಂದರೆ ಎಲ್ಲಿಂದ ಅವ್ರಿಗೆ ಅನುಕೂಲ ಮಾಡ್ಕೊಳ್ಳೋಕಾಗುತ್ತೆ, ಸೊ ಅವ್ರಿಂದ ನೀವು ಫೋನ್ ಮಾಡಿ ಕರೆ ಮಾಡಿ ಅವ್ರಿಗೆ ಅವ್ರಿಗೆ ಅನುಕೂಲ ಮಾಡ್ಕೊಡ್ತಾ ಇದ್ದೀನಿ. ಈಗ ನಿಮ್ಮ ದೂರವಾಣಿ ಸಂಖ್ಯೆ ನಮ್ಮ ಆಕಾಶವಾಣಿ ಕೇಳುವರಿಗಾಗಿ ಹೇಳಿ ಸರ್. ಸರ್, ನನ್ನ ಹೆಸರು ಡಾಕ್ಟರ್ ಮಹಾಂತೇಶ್ ಎಂಟಿ ಅಂತೇಳಿ, ನಾನು ಕೃಷಿ ವಿಜ್ಞಾನಿಕರ ಗಂಗಾವತಿಯಲ್ಲಿ ಪಶು ವಿಜ್ಞಾನಿಯಾಗಿ ಕೆಲಸ ಮಾಡ್ತೇನೆ. ನನ್ನ ದೂರವಾಣಿ ಸಂಖ್ಯೆ 9591099699. ರೈತ ಬಂದವರೇ ಕೇಳಿದ್ರಲ್ಲ, ಇವರು ಡಾಕ್ಟರ್ ಮಹಾಂತೇಶ್ ಎಂಟಿ, ಪಶು ವಿಜ್ಞಾನಿಗಳು, ಕೆ ವಿ ಕೆ ಗಂಗಾವತಿಯಲ್ಲಿ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಈ ಕೆ ವಿ ಕೆಯಲ್ಲಿ ಅಗತ್ಯವಾಗಿರ್ತಕ್ಕಂಥ ತರಬೇತಿಗಳು ಇಲ್ಲಿ ನಡೀತಾ ಇರ್ತವೆ. ಈ ಕೆ ವಿ ಕೆಯ ಲಾಭವನ್ನು ತಾವು ಪಡೆದುಕೊಳ್ಳಬಹುದು. ಜೊತೆಗೆ ನೀವು ಎಲ್ಲಿರ್ತೀರೋ ಅಲ್ಲಿಂದನೇ ನಿಮಗೆ ಏನು ಸಮಸ್ಯೆ ಇರ್ತದೆ ಅಂದರೆ ನಿಮ್ಮ ಪಶುಗಳಿಗೆ, ಕುರಿ ಕೋಳಿ ಸಾಕಾಣಿಕೆ, ದನಕರುಗಳಿಗೆ ಏನಾದರೂ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳಾಗಿರ್ಬೋದು, ಅವುಗಳಿಗೆ ಕೊಡುವಂಥ ಆಹಾರಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳಾಗಿರ್ಬೋದು, ನಿಮಗೆ ಯಾವುದೇ ಸಲಹೆ ಸೂಚನೆಗಳನ್ನು ಇವರು ಕೊಡಲಿಕ್ಕೆ ಸದಾ ಸಿದ್ಧರಿರ್ತಾರೆ. ಅವರಿಗಾಗಲೇ ಅವ್ರ ದೂರವಾಣಿ ಸಂಖ್ಯೆಯನ್ನು ಹೇಳಿದ್ದಾರೆ, ಮತ್ತೊಮ್ಮೆ ನಾನು ನಿಮಗೋಸ್ಕರ ಹೇಳ್ತಾ ಇದ್ದೀನಿ, 9591099699. ಇದು ಅವರ ಮೊಬೈಲ್ ಸಂಖ್ಯೆ. ಈ ನಂಬರ್ಗೆ ಕರೆ ಮಾಡಿ ನಿಮಗೆ ಇರ್ತಕ್ಕಂಥ ಯಾವುದೇ ಪ್ರಶ್ನೆಗಳು ನಿಮ್ಮಲ್ಲಿ ಇದ್ದರೆ ಅಥವಾ ಏನಾದರೂ ಅವ್ರ ಮಾರ್ಗದರ್ಶನ ಬೇಕು ಅನ್ನೋದಾದರೆ ಅವರಿಗೆ ಕರೆ ಮಾಡಿ ನೀವು ಉತ್ತರಗಳನ್ನು ಪಡ್ಕೊಳ್ಬಹುದು. ಒಳ್ಳೆಯದು ಮಹಾಂತೇಶ್ ಸರ್ ಅವರು, ನಮ್ಮ ಹೊಸಪೇಟೆ ಆಕಾಶವಾಣಿಯ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ತಾವು ಇದುವರೆಗೂ ಭಾಗವಹಿಸಿ ಲಾಭದಾಯಕ ಹೈನುಗಾರಿಕೆಯ ಬಗೆಗೆ ಸಾಕಷ್ಟು ವಿಸ್ತಾರವಾಗಿರ್ತಕ್ಕಂಥ ಮಾಹಿತಿಯನ್ನು ಮಾಡಿಕೊಟ್ರಿ. ನಮ್ಮ ಎಲ್ಲ ರೈತ ಬಾಂಧವರ ಪರವಾಗಿ ಹೃತ್ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳು. ನಮಸ್ಕಾರ. ಓಕೆ, ಥ್ಯಾಂಕ್ ಯು ಸರ್, ನಮಸ್ಕಾರ. ರೈತ ಬಾಂಧವರೇ, ಇದುವರೆಗೆ ಲಾಭದಾಯಕ ಹೈನುಗಾರಿಕೆಯ ತಾಂತ್ರಿಕತೆಗಳ ಕುರಿತ ಕೊಪ್ಪಳ ಜಿಲ್ಲಾ ಗಂಗಾವತಿಯ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಗಳಾದ ಡಾಕ್ಟರ್ ಮಹಾಂತೇಶ್ ಎಂಟಿ ಅವರೊಂದಿಗೆ ಸಂದರ್ಶನ ಕೇಳಿದ್ದೀರಿ. ಈ ಸಂದರ್ಶನದ ಸಂದರ್ಶಕರು ಎಂ ಸೋಮೇಶ್ ಉಪ್ಪಾರ್. ರೈತ ಬಾಂಧವರೇ, ಈಗ ಕೃಷಿ ಗೀತೆಗಳನ್ನು ಕೇಳೋಣ.